ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೆಂಗಳೂರಿನ ಕಂಠೀರವ ಒಳಾಂಗಣ ಕ್ರೀಡಾಂಗಣದಲ್ಲಿ ಖೇಲೋ ಇಂಡಿಯಾ 2021 ಕ್ರೀಡಾಕೂಟಕ್ಕೆ ವರ್ಣರಂಜಿತ ಚಾಲನೆ. ಕೋವಿಡ್ ಪರಿಸ್ಥಿತಿ ಕುರಿತಂತೆ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳೊಂದಿಗೆ ಇದೇ 27ರಂದು ಪ್ರಧಾನಿ ಸಭೆ. ಪಂಚಾಯತ್ ರಾಜ್ ದಿನದ ಅಂಗವಾಗಿ ದೇಶಾದ್ಯಂತ ಕಾರ್ಯಕ್ರಮ ಆಯೋಜನೆ. ಇಂದು ಪದ್ಮಭೂಷಣ ಡಾ ರಾಜ್ಕುಮಾರ್ ಜನ್ಮದಿನ. ಬೆಂಗಳೂರಿನಲ್ಲಿ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಸಮಾರಂಭ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ಆಕಾಶವಾಣಿ ಮಡಿಕೇರಿ ನಿಧನ ಸುದ್ದಿ. ಮೇಘತಾಳು ಗ್ರಾಮತ್ರ ಮಡ್ಲಂಡ ಪೌತಿ ಸುಬ್ಬಯ್ಯ ಎಂಗಡ ಪೊಣ್ಣು ಶೀಲು ಎಂಗ ನಿನಾಂದು ಮರಣಪಟ್ಟಿದ್ದು 63 ಬಯತ್ರ ಮಡ್ಲಂಡ ಶೀಲು ತಾಮನೆ ಜೋನಿರ ಆಕಿರಿ ಕಾರ್ಯ ಇದೀಗ ಮೇಘತಾಳು ಗ್ರಾಮತ್ಲ ನಡೆದದ್ದು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಕ್ವಿಕರ್ ಬಜಾರ್ ನಲ್ಲಿ 1,000 ರೂಪಾಯಿಯಂತೆ 12 ಇಎಂಐ ಪಾವತಿಸಿ 14,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ನಿಮ್ಮದಾಗಿಸಿ. ಕಂಡೀಷನ್ ಸಪ್ಲೈ. ಸಂಪರ್ಕಿಸಿ ಕ್ವಿಕರ್ ಬಜಾರ್ ಅಪೋಸಿಟ್ ಸೆಂಟ್ರಲ್ ಬ್ಯಾಂಕ್ ಕೊಯ್ನೂರ್ ರೋಡ್ ಮಡಿಕೇರಿ ಮತ್ತು ಅಪೋಸಿಟ್ ಡಿಸಿಸಿ ಬ್ಯಾಂಕ್ ನಾಪೋಕ್ಲು. ಕಾಲ್ 9900270049. ಸುದ್ದಿ ಸಮಾಚಾರ ಉದಯನುಳ್ಳ ಕಾಳಿಮಡ ಮಮತಾಜಿನ. ಭಾರತ ಸರ್ಕಾರದ ಅಧಿಸೂಚನೆ ಪೋಲೆ ವಿಶ್ವ ಮಲೇರಿಯಾ ದಿನತನ ನಾಳೆ ಏಪ್ರಿಲ್ 25 ಆಚರಣೆ ಮಾಡುವ. ಈ ಕಾಲತ್ರ ವಿಶ್ವ ಮಲೇರಿಯಾ ದಿನತನ ನವೀನ ವಿಧಾನಗಳನ್ನು ಬಳಸೋಣ, ಮಲೇರಿಯಾ ಕಡಿಮೆ ಮಾಡಿ ಜೀವ ಉಳಿಸೋಣ ಅನ್ನುವ ಘೋಷಣೆಲಿ ನಡೆತುವ. ಎಲ್ಲ ಆರೋಗ್ಯ ಸಹಾಯಕಂಕ ಸಂಬಂಧಪಟ್ಟ ಉಪಕೇಂದ್ರದ ಕೂಟ ಸಭೆನ ನಡೆದಿತ್ತು, ಏರ್ಪಾಡು ಮಾಡಿತ್ತು. ಸಾರ್ವಜನಿಕಗಳಲ್ಲಿ ಜಾಗೃತಿ ಕೊಡುವ ಕ್ರಮ ಅಡ್ತವದುಂಡು. ದಂಡಾಯಿರ್ತ ಇರುವ ದಂಡು ಮಾರ್ಚ್ಗೆ ತನೆ ಜಿಲ್ಲೆಯಲ್ಲಿ 55,568 ಮಲೇರಿಯಾಕ್ ಸಂಬಂಧಪಟ್ಟನಕ್ಕೆ ಚೋರೆ ಪರೀಕ್ಷೆ ನಡೆದಿತ್ತು. ಇದರ ಒಂದು ಪ್ರಕರಣ ದಾಖಲೆಯಾಯಿತು. ಮಲೇರಿಯಾಕ್ ಪರಿಣಾಮಕಾರಿಯಾಯಿತು ಚಿಕಿತ್ಸೆ ಕೊಡಪಕ್ಕೆ ಮದ್ದನ ಜಿಲ್ಲಾಸ್ಪತ್ರೆಯಲ್ಲಿ ಕೂಟಿ ಬೆಚ್ಚಿತು. ಅನ್ನನೆ ಸಿಬ್ಬಂದಿಯಕ್ಕೆ ತರಬೇತಿ ಕೊಡ್ತನುಂಡು. ಸಮುದಾಯಕ್ಕೆ ಸಂಬಂಧಪಟ್ಟನಕ್ಕೆ ಸರಿಯಾದ ಮಾಹಿತಿ ಶಿಕ್ಷಣ ಕೊಡ್ತನುಂಡೆಂದು ಕುಟುಂಬ ಕಲ್ಯಾಣಾಧಿಕಾರಿ ಡಾ ವೆಂಕಟೇಶ್ ಅವು ಅರಿಚಿಟ್ಟಿತು. ಅರಣ್ಯ ಪ್ರದೇಶದ ಪ್ರಾಣಿ ಪಕ್ಷಿಯಕ್ಕೆ ತೊಂದರೆ ಆಪನತ ಕಾಟ ಪ್ಲಾಸ್ಟಿಕ್ ವಸ್ತುನ ಕಿಟ್ಟಿನ ಜಾಗದ ಚಾಡಿತು ಪರಿಸರತನ ಪಾಳು ಮಾಡುವ ಇಂಗಡ ಮೇದ ಕಣ್ಣು ಬೆಪ್ಪಕ್ಕೆ ಅರಣ್ಯ ಇಲಾಖೆ ಸಿಸಿ ಕ್ಯಾಮರಾ ಬೆಚ್ಚಿತ್ತು ಬೋಂಡಿಯಾನ ಕ್ರಮ ಅಡ್ತವಾಂದು ಅರಂಜಿತು. ವಿರಾಜಪೇಟೆ ತಾಲೂಕರ ಸಿದ್ದಾಪುರದಿಂದ ಪಿರಿಯಾಪಟ್ಟಣಕ್ಕೆ ಪೋಪ ಮಾಲ್ದಾರೆ ದುಬಾರೆ ತಿತಿಮತಿ ಲಿಂಗಾಪುರ ಮುತ್ತೂರು ವಲಯತರ ಅರಣ್ಯ ಜಾಗತ್ತು ರಸ್ತೆ ಕರೆಯಲು ಪ್ಲಾಸ್ಟಿಕ್ ಕೂಡುನನಕ್ಕೆ ಕಾಟತನ ಇಡುವ ಈ ಕಾಡು ಪ್ರಾಣಿಯ ತಿಂದಿತ್ತು ತೊಂದರೆ ಅಪಾನ ಅರಣ್ಯ ಇಲಾಖೆಕಾರ ಕಂಡಿತು. ಕಾಟ ಚಾಡುವ ಇಂಗಡ ಮೇದ ಕಡಪತ್ರ ಕ್ರಮ ಅಡ್ತವಾಂದು ಆನೆಚೌಕೂರು ವನ್ಯಜೀವಿ ವಿಭಾಗ ವಲಯತ್ರ ಅರಣ್ಯಾಧಿಕಾರಿ ಅರಿಚಿಟ್ಟಿತು. ನಲ್ಲ ಪುಸ್ತಕ ಮನುಷ್ಯಂಗ ನಲ್ಲ ಬಟ್ಟನ ಕಾಟುವ ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಕೇಶವ ಕಾಮತ್ ಅಣ್ಣುಚಿ. ಕುಶಾಲನಗರ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ರ ಆದನೆಲು ಕುಶಾಲನಗರತ್ರ ಮಾರ್ಕೆಟ್ ರಸ್ತೆಯಲ್ಲುಳ್ಳ ಕೊಳಚ ಪ್ರದೇಶದ ಬದುಕೇನುಳ್ಳ ಕುಟುಂಬತ್ರ ಮಕ್ಕಕ್ಕೆ ಪುಸ್ತಕ ಪಿಂಜ ಪೆನ್ ಕೊಡ್ತಿತ್ತು. ಪುಸ್ತಕ ದಿನತನಕ್ಕೆ ಮೊಳಿಯಿಟ್ಟತ್ತು. ಪ್ರತಿಯೊಬ್ಬನು ಓದುವ ಅಭ್ಯಾಸತನ ಬೆಚ್ಚವಂಡು ಮನೆಯಲ್ಲಿ ಪುಸ್ತಕತನ ಬೆಚ್ಚಂಡು ಓದಿತ್ತು ನಂಗಡ ಜ್ಞಾನಾರ್ಜನೆ ಅಭಿವೃದ್ಧಿ ಮಾಡಿಯವಣ್ಣು ಇವು ಅಣ್ಣುಚಿ. ಜಿಲ್ಲರ ಸೋಮವಾರಪೇಟೆ ತಾಲೂಕಲು ಜಪಾಂಜಿ ಪೋಪ ಬೆಂಗಳೂರು ಜಾಲೂರು ರಸ್ತೆ ಮಳೆಗಾಲತ್ತು ಪಾಳಾನಂಡ ಮಾರಿಪತ್ತು ರಸ್ತೆ ಅಭಿವೃದ್ಧಿ ಕಾಮಗಾರಿನ ಲೋಕೋಪಯೋಗಿ ಇಲಾಖೆ ಅದನ್ನೆಲ್ಲ ಸರಿಕೂಟುವಕ್ಕೆ ತಯಾರಿ ಮಾಡಿಯಂಡಿತು. ಕಾಂಕ್ರೀಟ್ ರಸ್ತೆ ಮಾಡುವ ಮಾರಿಪತ್ತು ಸಾರ್ವಜನಿಕ ಅಂಗಡ ನಲ್ಲಾಮೇಕಾಯಿತು. ದಂಡ ಪ್ರಕ್ರಿಯಾ ಸಂಹಿತೆ 1963 ಸೆಕ್ಷನ್ 144 ಪಿಂಜ ಮೋಟಾರು ವಾಹನ ಕಾಯ್ದೆ ರಡಿಲ ಸೋಮವಾರಪೇಟೆ ಆಲೆಕಟ್ಟೆ ರಸ್ತೆಯಲ್ಲಿ ಇಂದಿಂಜ ಬಪ್ಪ ತಿಂಗ 23 ಎಲ್ಲ ತರತರ ವಾಹನ ಸಂಚಾರತನ ನಿಷೇಧ ಮಾಡುವಕ್ಕೆ ಜಿಲ್ಲಾಧಿಕಾರಿ ಪಿಂಜ ದಂಡಾಧಿಕಾರಿ ಡಾ ಬಿಸಿ ಸತೀಶ್ ಆದೇಶ ಹೊರಡಿಸಿಟ್ಟಿತು. ಸಾರ್ವಜನಿಕಂಗ ಜೂನಿಯರ್ ಕಾಲೇಜು ಚೌಡ್ಲೋ ಶಾಂತಳ್ಳಿ ರಸ್ತೆಯಲ್ಲಿ ಇಲ್ಲೇ ಕಕ್ಕಿಹೊಳೆ ಹಾನಗಲ್ಲು ಬಿಟಿಸಿಜಿ ಕಾಲೇಜರ ಕಲ್ಕಂದೂರು ಜಂಕ್ಷನ್ಲಿ ಬೋರೆ ಮಾರ್ಗ ಆಯ್ತು ಬಳಸಿಯವನಕ್ಕೆ ಜಿಲ್ಲಾಧಿಕಾರಿ ಸೂಚನೆ ಕೊಡ್ತಿತ್ತು. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಆದನೆಲ್ಲಿ ಪೊನ್ನಂಪೇಟೆ ಅಪ್ಪಚ್ಚು ಕವಿ ವಿದ್ಯಾಲಯತ್ತು ಇದೇ ಏಪ್ರಿಲ್ 26 ಮತ್ತಂದ ಚೌವಾಚೆ ಅಕಾಡೆಮಿರ 28ನೇ ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮ ನಡಪ. ಕಾರ್ಯಕ್ರಮತ್ರ ಕೊರವ ಕಾರ್ಯಕ್ಕೆ ಡಾ ಅಮ್ಮಟಂಡ ಪಾರ್ವತಿ ಅಪ್ಪಯ್ಯ ವಹಿಸುವ ಮುಖ್ಯ ಬಿಂದುವಳ ಆಯಿತು. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿಯ ಮಾಜಿ ಅಧ್ಯಕ್ಷಗಳನ್ನ ಚಿರಿಯಪ್ಪಂಡ ಎಂ ರಾಜಾನಂಜಪ್ಪ, ಪೊನ್ನಂಪೇಟೆ ಅಪ್ಪಚಕವಿ ವಿದ್ಯಾಲಯದ ಅಧ್ಯಕ್ಷ ಕೂಡುನನಕ್ಕೆ ಮುಖ್ಯಪಟ್ಟವು ಹಾಜರಿಪ್ಪ. ಇಲ್ಲಿಕ ಸುದ್ದಿ ಸಮಾಚಾರ ತುಂದತ್ತು. ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು ಕ್ವಿಕರ್ ಬಜಾರ್ ಮಡಿಕೇರಿ ನಾಪೋಗ್ಲು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸುದ್ದಿ ಜೊಂಪೆ. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್. ಎಲ್ಇಡಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಅಲ್ಮಿರಾ, ಕಾಟ್, ಸೋಫಾ, ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827220018. ಸುದ್ದಿ ಜೊಂಪೆ ಓದ್ತಾ ಇರೋ ಪುದಿ ನೆರವನ ಸ್ವಾತಿ ರಿಷಿತ್. ಜೊಂಪೆನ ವಿವರ. ಕುಶಾಲನಗರ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಸ್ಥಳೀಯ ಮಾರುಕಟ್ಟೆ ರಸ್ತೆ ಕೊಳಚೆ ಪ್ರದೇಶದಲ್ಲಿ ವಾಸ ಮಾಡುತ್ತಿರುವ ಕುಟುಂಬಗಳ ಮಕ್ಕಳಿಗೆ ಪುಸ್ತಕ ಹಂಗೆ ಲೇಖನಿ ಸಾಮಗ್ರಿಗಳನ್ನು ಕೊಟ್ಟು ಪುಸ್ತಕ ದಿನೋತ್ಸವಕ್ಕೆ ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಕೇಶವ ಕಾಮತವು ಚಾಲನೆ ಕೊಟ್ಟು ಇವು ಮಾತಾಡಿ, ಒಳ್ಳೆ ಪುಸ್ತಕ ಮನುಷ್ಯಂಗೆ ಸನ್ಮಾರ್ಗ ತೋರಿಸುವ ದಾರಿ ದೀಪ ಅಂತ ಹೇಳ್ದು, ಹಂಗೆ ಜಿಲ್ಲೆನ 5 ತಾಲೂಕು ಘಟಕಗಳಲ್ಲಿ ಕುಶಾಲನಗರ ತಾಲೂಕು ಘಟಕ ಅತಿ ಹೆಚ್ಚು ಸಾಹಿತ್ಯ ಪರ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡವಳು ಅಂತ ಹೇಳ್ದು. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ವತಿಯಿಂದ ಪೊನ್ನಂಪೇಟೆನ ಅಪ್ಪಚಕವಿ ವಿದ್ಯಾಲಯದಲ್ಲಿ ಇದೇ ತಿಂಗಳ ತಾರೀಕು 26ರಂದು ಅಕಾಡೆಮಿನ 28ನೇ ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮ ನಡೆದಿದೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆನ ಡಾ ಅಮ್ಮಟಂಡ ಪಾರ್ವತಿ ಅಪ್ಪಯ್ಯವು ವಹಿಸುವೆ. ಭಾರತ ಸರ್ಕಾರದ ಸೂಚನೆ ನಂಗೆ ನಾಳೆ ವಿಶ್ವ ಮಲೇರಿಯಾ ದಿನಾಚರಣೆನ ನವೀನ ವಿಧಾನಗಳನ್ನು ಬಳಸೋಣ, ಮಲೇರಿಯಾ ಕಡಿಮೆ ಮಾಡಿ ಜೀವ ಉಳಿಸೋಣ ತೇಳುವ ಘೋಷಣೆಯೊಟ್ಟಿಗೆ ಆಚರಿಸಲಾದೆ. ಎಲ್ಲ ಆರೋಗ್ಯ ಸಹಾಯಕರು ಸಂಬಂಧಿಸಿದ ಉಪಕೇಂದ್ರಗಳಲ್ಲಿ ಗುಂಪು ಸಭೆಗಳನ್ನು ಏರ್ಪಾಟು ಮಾಡಿ ಮಲೇರಿಯಾ ಬಗೆಹರಿಸುವ ಕುರಿತು ಮಾಹಿತಿ ಕೊಡಿಕೆ ಕ್ರಮ ವಹಿಸಲಾದೆ. ಹಂಗೆ ಮಲೇರಿಯಾ ಬಗೆಹರಿಸಿಕೆ ಬ್ಯಾರೆ ಬ್ಯಾರೆ ವಿಧಾನಗಳ ಬಗ್ಗೆ ಅರಿವು ಮೂಡಿಸಲಾದೆ ಅಂತ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಯವು ಪ್ರಕಟಣೆಯಲ್ಲಿ ತಿಳಿಸಿದಳು. ನೈಸರ್ಗಿಕ ಕೃಷಿಯ ಕುರಿತು ಕಿಸಾನ್ ಮೇಳ ಇದೇ ತಿಂಗಳ ತಾರೀಕು 26ರಂದು ಹೊತ್ತಾರೆ 10:30 ಹಿಂಬತ್ತು 4 ಮುಟ್ಟ ಗೋಣಿಕೊಪ್ಪ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಏರ್ಪಡಿಸಿದ್ದು. ಇಲ್ಲಿ ವಸ್ತು ಪ್ರದರ್ಶನ, ರೈತ ವಿಜ್ಞಾನಿಗಳ ಸಂವಾದ ಮತ್ತು ವಿಚಾರ ಸಂಕಿರಣ ಏರ್ಪಾಟು ಮಾಡಿದ್ದು. ಆಸಕ್ತ ರೈತರು ಭಾಗವಹಿಸುವಂಗೆ ಕೃಷಿ ವಿಜ್ಞಾನ ಕೇಂದ್ರ ಪ್ರಕಟಣೆಯಲ್ಲಿ ಮನವಿ ಮಾಡಿದಳು. ಕೊಡಗು ಜಿಲ್ಲೆನ ನಗರಸಭೆ ಮತ್ತು ಪಟ್ಟಣ ಪಂಚಾಯಿತಿಗಳಲ್ಲಿ ಖಾಲಿ ಇರುವ ಲೋಡರ್ಸ್ ಮತ್ತು ಕ್ಲೀನರ್ಸ್ ಚಾಕರಿಗಳನ್ನ ವಿಶೇಷ ನೇರ ನೇಮಕಾತಿಯಲ್ಲಿ ತುಂಬಿಸಿಕೊಳ್ಳಿಕ್ಕೆ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿ ಕರೆದಳು. ಅರ್ಜಿ ಕೊಡಿಕೆ ಬರುವ ಮೇ 24 ಆಖೇರಿ ದಿನ. ಅರ್ಜಿನ ಜಿಲ್ಲಾ ನಗರಾಭಿವೃದ್ಧಿ ಕೋಶ ಕೊಡಗು ಜಿಲ್ಲೆ ಮಡಿಕೇರಿ, ನಗರಸಭೆ ಮಡಿಕೇರಿ, ಕುಶಾಲನಗರ, ಸೋಮಪೇಟೆ, ವಿರಾಜಪೇಟೆ, ಪಟ್ಟಣ ಪಂಚಾಯಿತಿಗಳಲ್ಲಿ ಕೊಡಕ್. ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಕೆಲಸ ಮಾಡುತ್ತಿರುವ ಕೊಡಗು ಜಿಲ್ಲೆನ ಸೋಮರಪೇಟೆ ತಾಲೂಕಿನ ಕ್ಯಾತೆ ಗ್ರಾಮ, ಹಂಗೆ ವಿರಾಜಪೇಟೆ ತಾಲೂಕಿನ ಆರ್ಜಿ ಗ್ರಾಮದ ಅಲ್ಪಸಂಖ್ಯಾತರ ಮೊರಾಜಿ ದೇಸಾಯಿ ವಸತಿ ಶಾಲೆಯಲ್ಲಿ 6ನೇ ತರಗತಿ ದಾಖಲಾತಿಗೆ ಸೇವಾ ಸಿಂಧು ಆನ್ಲೈನ್ಲಿ ಅರ್ಜಿ ಕರೆದಿದ್ದು. ಅರ್ಜಿ ಕೊಡಿಕೆ ಇದೇ ತಿಂಗಳ ತಾರೀಕು 30 ಆಖೇರಿ ದಿನ. ಮಡಿಕೇರಿ ಪೇಟೆನ ಓಂಕಾರೇಶ್ವರ ದೇವಸ್ಥಾನ ಹಂಗೆ ಆಂಜನೇಯ ದೇವಸ್ಥಾನದಲ್ಲಿ ಇದೇ ತಿಂಗಳ ತಾರೀಕು 26ರಂದು ಪ್ರತಿಷ್ಠಾ ವಾರ್ಷಿಕೋತ್ಸವ ಹಂಗೆ ಹೊತ್ತಾರೆ 9:00 ಶ್ರೀ ಓಂಕಾರೇಶ್ವರ ದೇವಸ್ಥಾನದಲ್ಲಿ ಗಣಪತಿ ಹೋಮ ಮತ್ತು ಕಲಾಭಿಷೇಕ, ಹಂಗೆ ಶ್ರೀ ಆಂಜನೇಯ ದೇವಸ್ಥಾನದಲ್ಲಿ ಗಣಪತಿ ಹೋಮ ಮತ್ತು ಕಲಾಭಿಷೇಕ ನಡೆದಿದೆ. ಇಲ್ಲಿಗೆ ಸುದ್ದಿ ಜುಂಪೆ ಮುಕ್ತ. ಸುದ್ದಿ ಜುಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827220018. ನೀವೇ ಶೋ ಸ್ಟಾಪರ್. ನಿಮ್ಮ ಸ್ಟೈಲ್ ನೋಡಿ ಇಡೀ ಪ್ರಪಂಚವೇ ವಾವ್ ಅನ್ನುತ್ತಿದೆ. ಎದೆ ಜಲ್ಲೆನಿಸುವ ಸಂತಸ ನಿಮಗಾಗಿ ಕಾಯುತ್ತಿದೆ. ರೆಡಿಯಾಗಿ ಈ ಬೇಸಿಗೆಯಲ್ಲಿ ನಿಮ್ಮ ಅಡ್ವೆಂಚರ್ ಅನ್ನು ಮಾರುತಿ ಸುಜುಕಿ ಸ್ವಿಫ್ಟ್ ಜೊತೆಗೆ ಪ್ಲಾನ್ ಮಾಡಿ. ಇದರೊಂದಿಗೆ ಪಡೆಯಿರಿ 31,000 ಅದ್ಭುತವಾದ ಆಫರ್ಸ್ ಕೂಡ. ಹಾಗಿದ್ದಲ್ಲಿ ಈ ವರ್ಷ ಸಂತೋಷಕ್ಕೆ ಮಿತಿ ಇಲ್ಲ. ಹೊಚ್ಚ ಹೊಸ ಸ್ವಿಫ್ಟ್ ನಿಮ್ಮೊಂದಿಗೆ ಇದ್ದಾಗ. ಷರತ್ತುಗಳು ಅನ್ವಯ. ಆಕಾಶವಾಣಿ ಮಡಿಕೇರಿ, ಸಮಯ 7:00. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದಿಂದ.

ರಾಮರ ಭಾಗವರ ದೊರೆತಾಗ ಬೆಟ್ಟ ಬಳಿ ಕರೆದು ಬಿಟ್ಟು ಹೇಳಿದೆ ಹೊಟ್ಟೆಯೊಳಗಿಂದ ಚಿಟ್ಟೆ ಹಾರಿದೆ ಓ ಬಿಸಿಲೇನು ಟೈಮ್ ಬೀಸಿರಲಿ ಕಂಗಾಳಿ ಸೇರು ಮೂಡವು ಮೂಡು ಬಂದ ಕಡೆ ಓಡಿದೆ ಗಾಳಿ ಮಾತನ್ನೇ ಕೇಳದೆ ಕಾಲಿಗೆ ಕಾಲು ಗೆಜ್ಜೆ ಕಟ್ಟಿದೆ ದಿನ ಶಾಲೆಗೆ ಲೇಟಾದರೂ ತುಸು ನಾಚುತ ತಲೆ ಬಾಚಿದ ಕೊಳಪೆಟ್ಟಿಗೆ ಏಟಾದರೂ ನಸು ನಾಚುತ ಕೈ ಚಾಚಿದ ಎಳೆ ಹೃದಯಕ್ಕೆ ಮಳೆ ಸುರಿದಾಗ ಮೀಸೆ ಅಂಚಲ್ಲಿ ಆಸೆ ಚಿಗುರಿದೆ ಬಂಚು ಬಂಚಾಗಿ ಕನಸು ಬಂದಿದೆ ಓ ನಗೆಯ ತೇರು ಕಣ್ಣಲ್ಲೇ ಎಳೆ ಭಾಗ ರಾಶಿ ಕಾಮನೆ ಎದೆಯ ಬಾಗಿಲಿಗೆ ಬಂದಿದೆ ಸುಳಿವನ್ನೇ ನೀಡದೆ ಹಾಡೆಷ್ಟು ಸೊಗಸಾಗಿತ್ತಲ್ವಾ ಹರ್ಷ? ಹೌದು ಹರ್ಷ, ಇಷ್ಟೊತ್ತು ನಾವು ಕೆಲವೊಂದಷ್ಟು ಯೋಜನೆಗಳ ಬಗ್ಗೆ ತಿಳ್ಕೊಂಡ್ವಿ, ಮತ್ತೆ ಇನ್ನಷ್ಟು ಯೋಜನೆಗಳ ಬಗ್ಗೆ ತಿಳ್ಕೊಳ್ಳೋಣ. ಹಾ ಮೇಘ, ಧನುಷ್ ಜೆ ಅವರು ಏನ್ ಹೇಳ್ತಾರೆ ಕೇಳೋಣವಾ. ಹಾ ಕೇಳೋಣ ಹರ್ಷ. ಸ್ನೇಹಿತರೆ, ಮಾತನಾಡುತ್ತಿರುವ ವಿಷಯ ಕೇಂದ್ರ ಸರ್ಕಾರದ ನಗರಾಭಿವೃದ್ಧಿ ಯೋಜನೆ. ಇದರಡಿಯಲ್ಲಿ ಈ ಯೋಜನೆಗಳು ಹಮ್ಮಿಕೊಳ್ಳಲಾಗಿದೆ: ಪ್ರಧಾನಮಂತ್ರಿ ಆವಾಸ್ ಯೋಜನೆ, ಸ್ಮಾರ್ಟ್ ಸಿಟಿ ಯೋಜನೆ, ಅಮೃತ್ ಯೋಜನೆ. ಮೊದಲಿಗೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ. ನಗರ PMAY 2020 ಜೂನ್ 25ಕ್ಕೆ 6 ವರ್ಷ ಪೂರ್ಣಗೊಂಡಿದ್ದು 2015ರಲ್ಲಿ ಈ ಯೋಜನೆಯನ್ನು ಸರ್ವರಿಗೂ ಸೂರು ಕಲ್ಪಿಸಿದ್ದು ನಗರ ಭಾರತದ ಪ್ರತಿಯೊಬ್ಬ ಅರ್ಹ ಫಲಾನುಭವಿಗಳಿಗೆ ವಸತಿ ಸೌಕರ್ಯ ಒದಗಿಸುವ ಉದ್ದೇಶವಾಗಿದ್ದು 6 ವರ್ಷಗಳಲ್ಲಿ ಈ ಯೋಜನೆಯಲ್ಲಿ ಹಲವು ಮಹತ್ವದ ಮೈಲಿಗಲ್ಲು ದಾಟಿದೆ. ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ PMAY ಅಡಿಯಲ್ಲಿ ಅಂದಾಜು 1.12 ಕೋಟಿ ವಸತಿಗಳಿಗೆ ಬೇಡಿಕೆಯನ್ನು ಸ್ವೀಕರಿಸಿದ್ದು ಈವರೆಗೆ ಅಂದಾಜು 1.5 ಕೋಟಿ ಮನೆಗಳ ನಿರ್ಮಾಣಕ್ಕೆ ಅನುಮೋದನೆ ನೀಡಲಾಗಿದ್ದು ಸುಮಾರು 65 ಲಕ್ಷ ಮನೆಗಳ ನಿರ್ಮಾಣ ಕಾರ್ಯ ಆರಂಭವಾಗಿದ್ದು ದೇಶಾದ್ಯಂತ ಈಗಾಗಲೇ ಸುಮಾರು 35 ಲಕ್ಷ ಮನೆಗಳನ್ನು ನಿರ್ಮಿಸಿ ಫಲಾನುಭವಿಗಳಿಗೆ ಹಸ್ತಾಂತರಿಸಲಾಗಿದೆ. ನಂತರದ ಮಹತ್ವದ ಸ್ಮಾರ್ಟ್ ಸಿಟಿ ಯೋಜನೆ. ನಾಗರಿಕರಿಗೆ ಉತ್ತಮ ಗುಣಮಟ್ಟದ ಜೀವನ ಸಾಗಿಸಲು ಅಗತ್ಯವಾದ ಸ್ವಚ್ಛ ಹಾಗೂ ಸುಸ್ಥಿರ ಪರಿಸರ ಮತ್ತು ಸ್ಮಾರ್ಟ್ ಪರಿಹಾರಗಳನ್ನು ಒಳಗೊಂಡಿರುವ ಮೂಲ ಸೌಕರ್ಯವನ್ನು ಹೊಂದಿರುವ ನಗರಗಳನ್ನು ಅಭಿವೃದ್ಧಿಪಡಿಸುವ ಉದ್ದೇಶದಿಂದ 2015ರ ಜೂನ್ 25ರಂದು ಸ್ಮಾರ್ಟ್ ಸಿಟಿ ಮಿಷನ್ SCM ಚಾಲನೆ ನೀಡಲಾಗಿದ್ದು ಈವರೆಗೆ ಸ್ಮಾರ್ಟ್ ಸಿಟಿ ಯೋಜನೆಗಳಿಗೆ ಸುಮಾರು 1,66,000 ಕೋಟಿ ರೂ ಮೊತ್ತದ ಟೆಂಡರ್ಗಳನ್ನು ಕರೆಯಲಾಗಿದ್ದು ಅಂದಾಜು 1,25,000 ಕೋಟಿ ಮೌಲ್ಯದ ಕಾಮಗಾರಿ ಆರಂಭಕ್ಕೆ ಆದೇಶ ನೀಡಲಾಗಿದ್ದು ಈವರೆಗೆ ಸುಮಾರು 27,000 ಕೋಟಿ ರೂ ಅಧಿಕ ಕಾಮಗಾರಿಗಳು ಪೂರ್ಣಗೊಂಡಿವೆ. ನಂತರದ ಇನ್ನೊಂದು ಮಹತ್ವ ಯೋಜನೆ ಅಮೃತ್ ಯೋಜನೆ. ಅಟಲ್ ನಗರ ನವೀಕರಣ ಮತ್ತು ಪುನರ್ ಜೀವನ ಯೋಜನೆಯನ್ನು ಗೌರವಾನ್ವಿತ ಪ್ರಧಾನ ಮಂತ್ರಿಗಳು 2015 ಜೂನ್ 25ರಂದು ಚಾಲನೆ ನೀಡಿದರು. ಇದೀಗ ಯೋಜನೆಯಡಿ ಸಾರ್ವತ್ರಿಕವಾಗಿ ಶುದ್ಧ ಕುಡಿಯುವ ನೀರು ಒದಗಿಸುವುದು ಪ್ರಮುಖ ಗುರಿಯಾಗಿದ್ದು ಅದರ ಜೊತೆಗೆ ನಗರಗಳಲ್ಲಿ ತ್ಯಾಜ್ಯ ಸಂಸ್ಕರಣೆ, ಸಾಮರ್ಥ್ಯ ವೃದ್ಧಿ, ಮೋಟಾರು ವಾಹನ ರಹಿತ ಸಾರಿಗೆ, ಹಸಿರು ವಲಯ ಮತ್ತು ಉದ್ಯಾನವನಗಳ ಅಭಿವೃದ್ಧಿ ಸೇರಿದ್ದು ಇದರಡಿ ದೇಶಾದ್ಯಂತ ಸುಮಾರು 500ಕ್ಕೂ ಅಧಿಕ ನಗರಗಳ ಶೇಕಡ 60ಕ್ಕೂ ಅಧಿಕ ನಗರ ಜನಸಂಖ್ಯೆಗೆ ತಲುಪಲಾಗಿದ್ದು ಈವರೆಗೆ ಸುಮಾರು 77,640 ಕೋಟಿ ರೂ ಮೊತ್ತದ ಯೋಜನೆಗಳು ಪೂರ್ಣಗೊಂಡಿದ್ದು ಅಂದಾಜು 65,175 ಕೋಟಿ ರೂ ಮೊತ್ತದ ಯೋಜನೆಗಳ ಕಾಮಗಾರಿ ಆರಂಭ ಹಂತದಲ್ಲಿದ್ದು ಕುಡಿಯುವ ನೀರಿನ ಯೋಜನೆಗೆ ಸುಮಾರು 39,011 ಕೋಟಿ ರೂ ಹಂಚಿಕೆ ಮತ್ತು ತ್ಯಾಜ್ಯ ವಿಲೇವಾರಿ ಯೋಜನೆಗಳಿಗೆ ಸುಮಾರು 32,546 ಕೋಟಿ ರೂ ಹಂಚಿಕೆಯಾಗಿದ್ದು ಕೊಳಗೇರಿ ಮಧ್ಯವರ್ಗದ ಜನವಸತಿ ಪ್ರದೇಶಗಳು ಸೇರಿದಂತೆ ಅಂದಾಜು 79 ಲಕ್ಷ ಕುಟುಂಬಗಳಿಗೆ ನಲ್ಲಿ ನೀರಿನ ಸಂಪರ್ಕವಾಗಿದೆ. 11 ಸುಧಾರಣೆಗಳ ಮೂಲಕ ನಗರಗಳಲ್ಲಿ ಪರಿಣಾಮಕಾರಿ ಆಡಳಿತ ಮತ್ತು ನಾಗರಿಕ ಸೇವಾ ವಿತರಣೆ ವ್ಯವಸ್ಥೆ ಬಲವರ್ಧನೆಯಾಗಿದೆ. ಭಾರತಾದ್ಯಂತ ಇಂದಿನ ಉಳಿತಾಯ ಉತ್ತೇಜನಕ್ಕೆ ಸುಮಾರು 76 ಲಕ್ಷ ಬೀದಿ ದೀಪಗಳನ್ನು ಬದಲಿಸಿ ಆ ಜಾಗದಲ್ಲಿ ಎಲ್ಇಡಿ ಬೀದಿ ದೀಪಗಳನ್ನು ಅಳವಡಿಕೆ ಮಾಡಲಾಗಿದೆ. ನೀವು ಕೇಳ್ತಾ ಇದ್ದೀರಿ ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ಪ್ರಿಯ ಕೇಳುವರೆ, ನೀವಿಂದು ಕೇಳ್ತಾ ಇದ್ದೀರಾ ಕೇಂದ್ರ ಸರ್ಕಾರದ ಪ್ರಮುಖ ಯೋಜನೆಗಳ ಕೆಲವು ಮಾಹಿತಿಗಳು. ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುತ್ತಿರುವವರು ನಾವು ಮೈಸೂರು